ಸಾಂಪ್ರದಾಯಿಕ ಬೆಳೆಯನ್ನು ಅನುಸರಿಸಿದಂಥ ಕುಟುಂಬ, ರವೀಂದ್ರ ಅವರ ಎಲ್ಲಿಲ್ಲದ ಉತ್ಸಾಹ, ಈ ಬೇರೆ ಬೇರೆ ಆಧುನಿಕ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾದಂಥ ಒಂದು ವಿಷಯದ ಕಡೆಗಿನ ಒಲವು, ಈ ಎಲ್ಲದರ ಮೇರೆಗೆ ಹಿಪ್ಪುನೀರಳೆ ಬೇಸಾಯ, ವಿಶೇಷವಾಗಿ ರೇಷ್ಮೆ ಕೃಷಿಯನ್ನು ಆರಂಭ ಮಾಡಬೇಕಂತೇಳಿ ಆರಂಭಿಸಿದಾಗ ಅದಕ್ಕೆ ಬೇಕಾದ ಕೇವಲ ಸೈದ್ಧಾಂತಿಕ ತತ್ವ ಸಿದ್ಧಾಂತಗಳನ್ನೇನೋ ಪಾಠ ಕಲಿತ ಹಾಗೆ ಅಕ್ಷರಗಳ ಮೂಲಕ ಮತ್ತು ಬೇರೆ ಬೇರೆ ಸಂಶೋಧನೆಕಾರರ ಮೂಲಕ, ಹಾಗೆಯೇ ಈಗಾಗಲೇ ರೇಷ್ಮೆ ಬೆಳೆಯನ್ನು ಬೆಳೆದಂಥ ಅನುಭವಿಕರ ಅನುಭವದ ನುಡಿಗಳನ್ನು ಕೇಳಿದಂಥ ರವೀಂದ್ರ ಅವರು ನೇರವಾಗಿ ಪ್ರಯೋಗವನ್ನು ನಿಮ್ಮದೇ ಆದಂಥ ಜಮೀನಿನಲ್ಲಿ ಮಾಡಲಿಕ್ಕೆ ಇಳಿದಂಥ ಮೊದಲೇ ವರ್ಷದ ಅನುಭವ ಮತ್ತು ಆ ದಿನಗಳ ಒಂದಷ್ಟು ನೆನಪು. ನಾನು ಮೊದಲೇ 1997 ಒಂದು ಎಕರೆ ಹಿಪ್ಪು ಕಡ್ಡಿ ನಾಟಿ ಮಾಡಿದೆ. ನಮ್ಮದೇ ಹಳ್ಳಿಯಲ್ಲಿ ಸಿಗ್ತಕ್ಕಂಥ ಮಟೀರಿಯಲ್ಸ್ಗಳನ್ನೇ ತೊಗೊಂಡು ಒಂದು ಗುಡಿಸಲು ಹಾಕಿಕೊಂಡು ಅದರಲ್ಲೇ ನಾನು ಬೆಳೆ ತೆಗೆದೆ. 2 ಬೆಳೆ ತೆಗೆದ ಮೇಲೆ ಹಂಗೆ ನೀ ಚೆನ್ನಾಗಿ ಮಾಡ್ತೀಯಪ್ಪ, ನನ್ನ ಹೊಲಕ್ಕೆ ಬಂದು ನಮ್ಮ ಅಧಿಕಾರಿಗಳು ರೇಷ್ಮೆ ಇಲಾಖೆಯವರು ಬಂದು ನೋಡಿದ್ರು, ಚೆನ್ನಾಗಿ ಬೆಳೆ ಮಾಡ್ತೀಯಪ್ಪ ನೀನು, ಚೆನ್ನಾಗಿ ಇಳುವರಿ ತೆಗಿತೀಯ, ನಿನಗೆ ಸಹಾಯಧನ ಕೊಡ್ತೇವೆ, ರೂಮ್ ಕೊಟ್ಟಿಸ್ಕೊ ಅಂದರು. ಆಮೇಲೆ ಹಾಗೆ ನಾನು 1 2 ಎಕರೆಗೆ ಹೋದೆ. ಆಮೇಲೆ 1,000 ವಿಸ್ತೀರ್ಣದ ಒಂದು ರೇಷ್ಮೆ ರೂಮ್ ಕಟ್ಟಿಸಿಕೊಟ್ರು, ಅದಕ್ಕೆ ಸಹಾಯಧನನೂ ಕೊಟ್ಟರು. ಹಾಗೆ 100 ಮೇಯಿಸಂತ 300 ಮೇಯಿಸಕತ್ತಿದ್ದೀರಿ ನಾನು. ಹೀಗಾಗಿ ನನ್ನ ರೇಷ್ಮೆ ಬೆಳೆ ಪಾದಾರ್ಪಣೆ ಆಯ್ತು ಸರ್. ಆರಂಭಿಕವಾಗಿ ಅದಕ್ಕೆ ಬೇಕಾದಂಥ ಹಿಪ್ಪು ನೆರಳೆಯ ಎಲ್ಲ ಮಾಹಿತಿಗಳನ್ನು ಎಲ್ಲಿ ಪಡ್ಕೊಂಡ್ರಿ, ಮತ್ತು ಬೇರೆ ಬೇರೆ ಸಂಪನ್ಮೂಲಗಳು, ಬೇರೆ ಬೇರೆ ಸೌಲಭ್ಯಗಳು ಏನೆಲ್ಲ ಪಡೆದುಕೊಳ್ಳೋಕ್ಕೆ ಸಾಧ್ಯವಾಯಿತು ಆ ದಿನಗಳಲ್ಲಿ? ನಾನು ಮೊದಲನೇ ಸಲ ರೇಷ್ಮೆ ಪ್ರಾರಂಭ ಮಾಡಿದಾಗ ನೀನು ಇನ್ನೂ ಅನುಭವ ಆಗಬೇಕಪ್ಪ ಅಂದು ನಮ್ಮ ಇಲಾಖೆಯವರು ದಾವಣಗೆರೆ ಜಿಲ್ಲಾ ತೋಳಹುಣಸಿ ಅಂತಂದು ಅಲ್ಲಿ ರೇಷ್ಮೆ ತರಬೇತಿಗೆ ಒಂದು ಅಲ್ಪಾವಧಿ, 1 ಅಲ್ಪಾವಧಿ ತರಬೇತಿ ಕಳಿಸಿದ್ರು. ಅಲ್ಲಿದ್ದ ನಾನು ಹೆಚ್ಚಿನ ಒಂದು ತರಬೇತಿ ಪಡೆದುಕೊಂಡು ಬಂದು ಹೊಸ ಹೊಸ ಪ್ರಾಯೋಗಿಕವನ್ನು ನಾನು ನನ್ನ ಹೊಲದಲ್ಲಿ ಅಳವಡಿಸಿಕೊಂಡು 100 75-80 ಕೆ ಜಿ ಇಳುವರಿನ ತೆಗೆದೆ. ನನ್ನಿಂದ ಮತ್ತೆ ನಮ್ಮೂರಲ್ಲಿ 5-6 ಮಂದಿ ರೈತರೂ ಹಚ್ಚಿಕೊಂಡ್ರು. ತರಬೇತಿಗೆ ಹೋಗಿ ನಾನು ಹೆಚ್ಚಿನ ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಂಡು ಬನ್ನಿ ಸರ್. ದಿಢೀರ್ನಂತೇಳಿ ಹಿಪ್ಪುನೀರಳೆ ಬೇಸಾಯವನ್ನು ಮಾಡಿದಂಥ ಮೊದಲನೇ ವರ್ಷದ ಸರಾಸರಿ ಖರ್ಚು, ವೆಚ್ಚ ಮತ್ತು ಆ ಎಲ್ಲ ವೆಚ್ಚಗಳನ್ನು ತೆಗೆದಾದ ನಂತರ ಉಳಿದಂಥ ಆದಾಯ ರವೀಂದ್ರ ಅವರ ಸ್ವಂತ ಆದಾಯ ಅಂತ ಅನ್ಬಹುದಲ್ಲ? ರೇಷ್ಮೆಯಲ್ಲರಿ ಮೊಟ್ಟೆ ಆಗ ಚಾಕಿ ಕೇಂದ್ರಗಳು ಇರಲಿಲ್ಲರಿ. ಮೊಟ್ಟೆ ತಂದು ಅದನ್ನು ನಮ್ಮಲ್ಲೇ ಪರಿಪಾಕಣೆ ಮಾಡಿಕೊಂಡು 17 ಮರಿ ಆಗ್ತವೆ. ಅದು ಅವಾಗ 100 ಮೊಟ್ಟೆ ಧಾರಣೆ 100 ಅದು ನಾವು 15 ಚಾಕಿ ಮಾಡಿಕೊಂಡು ಮತ್ತು 15 ಮೇಯಿಸಿ 1 ಬೆಳೆಯಿದೆ ರೇಷ್ಮೆ ಬೆಳೆ ಏನ್ರಿ. 1 ಒಂದು ಕಟಾವು ಒಂದು ಬೆಳೆ, 1 ಒಂದು 100 ಆಗ ರೇಟ್ ಅದಲ್ರಿ 97-98 ಸರ್. ಕನಿಷ್ಠ 200-300 ಇತ್ತು ರೀ. 300 ಹಿಡಿದ್ರೆ 80 kg 24 ಆಗ್ತಾ ಇತ್ತು ರೀ. ಈಗ ಜಾಸ್ತಿ ಇದೆ ರೀ. ಅದೇ ಆಗಿನ ಕಾಲದಲ್ಲಿ ಅದೇ ದೊಡ್ಡ ಇಳುವರಿ ಸರ್. ಮತ್ತೆ ಆಗ 5-6 ದೊಡ್ಡ ಅಂತ 24 ಬರ್ತೈತಲ್ಲ ಅಂತಂದು ನಾನು ಅದನ್ನು ಮುಂದುವರಿಸ್ಕೊಂಡು ಹೋದ್ರಿ. ಇದು ದೊಡ್ಡ ಇನ್ಕಮ್ ರೀ ಮತ್ತೆ ರೇಷ್ಮೆದ ಆಗಿನ ಕಾಲದಾಗ. ಈ ತರನಾದಂಥ ಆದಾಯದ ಹಾದಿಯನ್ನು ಕಂಡ್ಕೊಂಡ್ರಿ, ಆದರೆ ಅಷ್ಟೇ ಮುತುವರ್ಜಿಯಿಂದ, ಅಷ್ಟೇ ಕಾಳಜಿಯಿಂದ ಮತ್ತು ಅಷ್ಟೇ ಎಚ್ಚರಿಕೆಯಿಂದ ನಾವು ಹುಳು ಸಾಕಾಣಿಕೆ ಇರ್ಬೋದು ಅಥವಾ ಮೊಟ್ಟೆಯ ಪರಿಪಾಲನೆ ಇರ್ಬೋದು ಮತ್ತು ನಂತರದಲ್ಲಿ ಹುಳುಗಳ ಮೇಯಿಸುವಿಕೆ ಕೂಡ ಬಹಳಷ್ಟು ಕಾಳಜಿನ ವಹಿಸಬೇಕಾಗುತ್ತೆ. ಹಾಗಾಗಿ ಆ ಮೊಟ್ಟೆಯನ್ನು ತೆಗೆದುಕೊಂಡು ಬಂದಂಥ ರವೀಂದ್ರ ಆ ಮೊಟ್ಟೆ ಒಡೆದಾದ ನಂತರ, ಹುಳು ಆದ ನಂತರ ಅದಕ್ಕೆ ಬೇಕಾದ ಹಿಪ್ಪು ನೆರಳೆಯನ್ನು ಬೆಳೆಯುವಂಥದ್ದು ಕೂಡ ಬೇಕಾಯಿತು ಸಾಕಷ್ಟು. ಮೊಟ್ಟೆ ಚಾಕಿ ಹುಳು ಆದ ಕುಳಿಕೆನೆ ಬಲಿತ ಸೊಪ್ಪು ಹಾಕಬಾರ್ದು. ಒಳ್ಳೆ 90% ಭಾಗ ನೀರಿನಂಶ ಇರತಕ್ಕಂಥ ಸೊಪ್ಪನ್ನು ಹುಳುಗಳಿಗೆ ಕೊಟ್ಟು ಅದು ಹಂತ ಹಂತವಾಗಿ 4 ಒಮ್ಮೆ ಜ್ವರ ಬರುತ್ತಾ ಇರುತ್ತೆ. ಜ್ವರದಲ್ಲಿ ಕೂಡಿಸುವುದಾಗಲಿ ಒಳ್ಳೆ ತರಬೇತಿ ಪಡೆದುಕೊಂಡು ಚೆನ್ನಾಗಿ ಮಾಡಿಕೊಂಡು ಬಂದರೆ 1 ಒಳ್ಳೆ ಸೊಪ್ಪು ನಮ್ಮ ಹೊಲದಲ್ಲಿ ಸಂಪದ್ಭರಿತವಾಗಿರಬೇಕು. ಹಂಗೆ ಹಸಿರಿನಿಂದ ದಟ್ಟ ಹಸಿರಿನಿಂದ ಕೂಡಿರಬೇಕು ಅಂತ ಸೊಪ್ಪನ್ನು ಆಯ್ಕೆ ಮಾಡಿಕೊಂಡು ಮೇಯಿಸಿಕೊಂಡು 1 ನಮ್ಮ ರೇಷ್ಮೆ ಬೆಳೆ ಬಂದೇ ಬರುತ್ತಾರೆ. ಅದಕ್ಕೆ ಚಾಕಿ ಹುಳುಗಳಿಗೆ ಪರಿಪಾಕಣೆ ಮಾಡೋದನ್ನೆಲ್ಲ ತರಬೇತಿಯಲ್ಲಿ ಹೇಳಿಕೊಟ್ಟಿದ್ರು. ಈ ಥರ ಮಾಡಿ ನಾವು ಬೆಳೆ ತೆಗಿತಾ ಇದ್ದೀವಿ ಸರ್. ರವೀಂದ್ರ ಅವರು ಆರಂಭಿಕವಾಗಿ ತಾವು ಬೆಳೆದಂಥ ಇಳುವರಿಯ ಶೇಕಡವಾರು ಪ್ರಮಾಣ ಎಷ್ಟಿತ್ತು ಅಂತ? ಈಗ ಭಾರಿ ಉತ್ತಮ ಧಾರಣೆ ಇದ್ದಾರೆ. ಈಗೇನು ಚಿಂತೆ ಇಲ್ಲ. ಕನಿಷ್ಠ 400-500-600 ತನಕನೂ ನಾವು ಮಾರಿಕೊಂಡು ಬಂದಿದ್ದೇವೆ ರೀ. ಅದು ಖರ್ಚಿಲ್ಲದ ಬೆಳೆ ಅಂದರೂ ಯಾರೂ ನಂಬುವುದಿಲ್ಲ. ಖರ್ಚಿಲ್ಲದ ಬೆಳೆ ಇದು. ಉಪಮಾರ್ಗವಾಗಿ ನಾನು ಆಯ್ಕೆ ಮಾಡ್ಕೊಂಡೆ. ಹಗಲಿರಳು ನಾನು ಯಾವುದೇ ಬದುಕಿಗೆ ಹೋಗ್ಬೋದು. 100 ಮಟ್ಟಿಗೆ 80 ಅಂದರೆ ಈಗ 500 ಅಂದರೂ 50,000 ರೂಪಾಯಿ ಕ್ವಿಂಟಲ್ ಆಯ್ತು ಅಂತ ನಾನು 100 ಮಟ್ಟಿಗೆ 80 ತೆಗೆದೆ. 300 ಇಟ್ಟಿದ್ದೆ ಒಂದು ಬೆಳೆಗೆ. 300 ಮಟ್ಟಿಡಿದು 8-3 2 ಕ್ವಿಂಟಲ್ದ 40 ತನಕ ಇಳುವರಿ ತೆಗೆದೀನಿ ನಾನು. ಒಮ್ಮೆ ಹೋದರೆ 1-1.5 ತಂದಿದ್ದೀನಿ.